ಬರೀ ಮಾಡಿದ್ಗೂ ಅಲ್ಲಿಗೂ ನೇರಾಗದು. ಬೆಳಿತಿದ್ವಿ ನೂರ ಚೀಲ ತನಕ ಬೆಳಿತಿದ್ವಿ. ಬರೀ ಎಲ್ಲ ಬರೀ ಕೂಲಿಯರಿಗೆ ಆಗದಣ, ಗೊಬ್ಬರಕ್ಕೆ ಅತ್ತಿಗೆ ಮಾಡೋದು, ಆಮೇಲೆ ಬೆಂಕಿ ರೋಗ ಅಂತ ಬೆಳೆದ್ ಭತ್ತಕ್ಕೆ ಬಿದ್ದಾಗ ಪಾಪ ಕೃಷಿ ಇಲಾಖೆಗೆ ಹೋಗಿದ್ವಿ, ಪಾಪ ಔಷಧಿ ಕೊಡೋರು ಹೊಡಿತಿದ್ವಿ ಮಾಡ್ತಿದ್ವಿ, ಏ ಮಾಡಿರು ಇಲ್ಲಿ ನಮ್ಮಲ್ಲಿ ಕಂಟ್ರೋಲ್ ಹಾಕದ್ದೇ ಇಲ್ಲ, ಹಂಗೆಲ್ಲ ಮಾಡಿ ಇದ್ ಮಾಡಿ ಆಮೇಲೆ ಇದು ಸರಿಯಾಗಲ್ಲ ಅಂದು ತೋಟ ಮಾಡಿದ್ವಿ ಸರ್. ತೋಟ ಮಾಡಿದ್ಮೇಲೆ ಈಗ ಒಂತಾನೆ ಪರವಾಗಿಲ್ಲ ಸರ್, ಈಗ ಅಡಕೆ ಗಿಡ ಹಚ್ಚೆಲ್ಲ ಈಗ ಬರ್ತಾ ಇದೆ ನಿಧಾನ. ಅಂದ್ರೆ ತೋಟ ಮಾಡಿದೀನಿ ಅಂತ ಹೇಳಿದ್ರೆ ಯಾರು ನೋಡಿ ನೀವು ತೋಟ ಮಾಡಿದ್ರಿ, ತೋಟ ಮಾಡ್ಲಿಕ್ಕೆ ಪ್ರೇರೇಪಣೆ ಯಾರು ಅಂತ? ನಮ್ಮ ತಂದೆಯವರು ಇಲ್ಲೆಲ್ಲ ಹಳೆ ತೋಟ ಬರ್ತಾರ ಇಲ್ಲಿ ಅಕ್ಷಲೆ ಕೆರೆತಕ್ಕೆ, ಅಲ್ಲಿ ಒಂದು 150-200 ಎಕರೆ ಅಡಿಕೆ ತೋಟ ಇದೆ. ಅವಾಗೆಲ್ಲ ಕಪಿಲೆ ಎತ್ತಿ ನೀರು ಹೊಡೆಯೋ ಸರ್ ಅವಾಗ ಬಾವಿಯಿಂದ. ಅವಾಗ ಅಂದ್ರೆ ಏತ ನೀರಾವರಿ ನೀರಾವರಿ ಅವಾಗ ನಮ್ಮ ತಂದೆಯವರು ಅವರೆಲ್ಲ ಮಾಡಿದ್ರು ಸರ್. ಅವಾಗೆಲ್ಲ ಅವ್ರು ನೋಡ್ಕೊಂಡು ಹಳೆ ತೋಟ ಯಾವಾಗ ಇಲ್ಲಿ ಅಥವಾ ಗದ್ದುಗಳೆಲ್ಲ ಹಿಂಗೆ ಭತ್ತದಲ್ಲಿ ಏನು ನಮಗೆ ಉಪಯೋಗ ಆಗಲಿಲ್ಲ ಸರ್. ಅವಾಗ ನಮ್ಮ ತಂದೆಯವ್ರ ನೋಡ್ಕೊಂಡು ಹಳೆ ತೋಟಗಳನ್ನೆಲ್ಲ ನೋಡ್ಕೊಂಡು ನಾವು ಮಾಡಕ್ಕೆ ಶುರು ಮಾಡ್ಕೊಂಡ್ವಿ ಸರ್. ನಾವು ಅವಾಗ ಮಾಡ್ಕೊಂತ ಗದ್ದುಗಳಿಲ್ಲೆಲ್ಲ ಅಡಿಕೆ ಗಿಡ ಹಚ್ಕೊಂತ ಬಂದ್ವಿ ಸರ್. ಅವಾಗ ನಿಮ್ಮ ಪದ್ಧತಿ ಬಗ್ಗೆ, ಆ 4 ಎಕರೆಯಲ್ಲಿ ಯಾವ ರೀತಿ ಕೃಷಿ ಮಾಡಿದಿರಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೀವು ನಮ್ಮ ಕೇಳಗರಿಗೆ ಕೊಡ್ಬೇಕು. ಒಂದು 2 ಎಕರೆ ಫಸ್ಟ್ ಮಾಡಿದ್ವಿ ಸರ್, 9 ಅಡಿ ದಾಯ ಕಟ್ಟಿದ್ವಿ ಸರ್. ಅದಕ್ಕೆಲ್ಲ ಗುಂಡಿ ಹೊಡೆದು ಇಲ್ಲಿ ನಮ್ ದಮಣಿಕೆರೆ ಅಂತ ಇದೆ ಸರ್, ಅಲ್ಲಿಂದ ಮಣ್ಣೇರ್ಸಿ 2-2 ಅಡಿ ಗುಂಡಿ ಹೊಡೆದು ಸರ್, ಅವಕ್ಕೆ 4-4 ಪಟ್ಟಿ ಏರ್ಬಿಟ್ಟು ಮಣ್ಣು ಹಾಕ್ಸಿವಿ ಸರ್. ಮಣ್ಣು ಹಾಕಿ ಆಮೇಲೆ ಮಳೆಗಾಲದಲ್ಲಿ ಗಿಡ ಹಚ್ಚಿದ್ವಿ ಸರ್. ಅವು ಗಿಡ ಹಚ್ಚಿ ಚೆನ್ನಾಗ್ ಬಂದ್ವಿ ಸರ್, ಒಳ್ಳೆ ಇಳುವರಿನೂ ಬರ್ತದೆ ಸರ್. ಅದು ನಮ್ಮ ದಮಣಿಕೆರೆ ಮಣ್ಣಿದೆ ಸರ್, ಒಳ್ಳೆ ಇಳುವರಿ ಸರ್. ಅದು ಒಂದು ಸಹ ಅಲ್ಲೇ ಮಣ್ಣು ನಾವು ತೋಟಗಳಿಗೆ ಏರ್ಸಿದ್ವಿ ಸರ್. ಮಣ್ಣು ಅಲ್ಲಿ ಎಲ್ಲ ಕೊಚ್ಚಿಗೆ ಮರ್ತದೆ ಮೇಲಿಂದ, ಕೆರೆಯಾಳ ಮಣ್ಣು ಅವಾಗ ಒಡ್ಸಿದ್ವಿ ಸರ್. ಒಳ್ಳೆ ಇಳುವರಿ ಬರೋ ಸರ್. ಒಂದ್ ಎಕರೆಗೆ ಏನಿಲ್ಲ ಅಂದ್ರೆ ಸರ್ 50 ಚೀಲ 60 ಕ್ವಿಂಟಲ್ ತನಕ ಬರೋ ಸರ್. ಹಸಿ ಅಡಿಕೆನೂ ಎಲ್ಲ ಮಾಡಿದ್ದು? ಹಸಿ ಅಡಿಕೆ ಸರ್. ಇವಾಗೆಲ್ಲ ಅಡಿಕೆ ಕೊಡ್ತಾ ಇವೆ ಸರ್. ಅವಾಗ ಹಸಿ ಅಡಿಕೆ ಎಕರೆಗೆ 60 ಕ್ವಿಂಟಲ್, 2 ಎಕರೆಗೆ 120 ಕ್ವಿಂಟಲ್ ಹಸಿ ಅಡಿಕೆ ಆಗ ಸರ್. ಈಗ ಎಷ್ಟಾಗ್ತಿದೆ ಈಗ ಸರ್? ಈಗೆಲ್ಲ ಸೊಸೆ ಈ ತರದ ಸೊಸೆ ಸರ್. ಈಗೂ ಅಷ್ಟೇ ಸರ್, ಎಕರೆಗೆ 60 ಕ್ವಿಂಟಲ್ ಕೊಯ್ತೀವಿ ಸರ್ ನಾವು. ಈಗ ಈ ತರದ ಸಸಿ ಅಂತ ಹೇಳಿದ್ರೆ ಮುಂಚೆ ಸಸಿಗೂ ಈ ಸಸಿಗೂ ಏನ್ ವ್ಯತ್ಯಾಸ? ಅದು ಮರ ಸಿಬುರ್ ಆದಂಗ್ ಸರ್, ಮರ ಒಳ್ಳೆ ಈಲ್ಡ್ ಬರ್ತದೆ. ಒಂದೊಂದು ಗೊನೆ 10-15 ಕೆಜಿ ತನಕ ಬರ್ತದೆ ಸರ್, ಚೆನ್ನಾಗಿ ಸರ್. ಒಂದು ಮರಕ್ಕೆ ಎಷ್ಟು ಕೆಜಿ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಿ, ಎಷ್ಟು ಬಂದಿದೆ? 10-15 ಕೆಜಿ ಎಫೆಕ್ಟ್ ಮಾಡ್ಬೋದು ಸರ್. ಒಳ್ಳೆ ಚೆನ್ನಾಗಿ ಬಂದ್ರೆ ಸರ್ 20 ಕೆಜಿ ತನಕ ಬರ್ತವೆ ನನ್ಗೊನೆ ಸರ್. ಆ ತರ ಮಾಡಬೇಕು ಸರ್, ಕೊಟ್ಟಿಗೆ ಗೊಬ್ಬರ ಅದು ಹಾಕ್ಬೇಕು ಸರ್, ಗುಣೆ ಮಾಡಿ ಕ್ಲೀನಾಗಿ. ಹಿಂಗ ಹಸರೆಲ್ಲ ಬೆಳೆಸ್ತವೆ ಸರ್, ಹಿಂಗೆಲ್ಲ ಆಸಂದೆ ಪಲ್ಸಂದೆ ನೀ ಹಾಕ್ತಿವಿ ಮಾಡ್ತಿವಲ್ಲ ಅವೆಲ್ಲ ಹೊಡ್ತೀವಿ. ಮತ್ತೆ ಕೃಷಿ ಇಲಾಖೆ ಸೆಣಬು ಕೊಡ್ತಾರ ಸರ್, ಆ ಸೆಣಬೆಲ್ಲ ಹಾಕ್ತಿವಿ ಸರ್. ಅಂದ್ರೆ ದ್ವಿದಳ ಧಾನ್ಯಗಳನ್ನ ಮಧ್ಯೆ ಬೆಳೆಸಿದಾಗ ಅಲ್ಲಿ ಗೊಬ್ಬರ ಹೆಚ್ಚಾಗುತ್ತೆ? ಹೆಚ್ಚಾಗುತ್ತೆ. ಯಾವ್ದು ರೂಟ್ ಹೊಡಿತೀವಿ ಸರ್ ಅವೆಲ್ಲ, ರೂಟ್ ಹೊಡೆದಾಗ ಆಮೇಲೆ ಚೆನ್ನಾಗಿ ಒಳ್ಳೆ ಫಲವತ್ತು ಹಾಕುತ್ತೆ ಸರ್ ಭೂಮಿ. ಆಮೇಲೆ ಸುಫಲ ಹಾಕ್ತಿವಿ, ರೈತನ ಮಿತ್ರ ಅದೇ ಅಲ್ಲ ಸುಫಲ ಸರ್, ಅದು ಗೊಬ್ಬರ ಎಲ್ಲ. ಯಾವ ತಳಿ ನೀವು ಅಡಿಕೆನ ಬೆಳೀತಾ ಇರೋದು? ನಾಟಿ ತಳಿ ಸರ್, ನಮ್ಮಲ್ಲೇದೇ ಸರ್ ನಾಟಿ ತಳಿ. ಮಂಗಳ ಪಂಗಳ ಮಾಡಿರಿ ಸರ್, ಇಲ್ಲಿ ಇಳವರಿ ಬರಲ್ಲ ಸರ್. ಅದು ದಪ್ಪ ಹಾಕ ಸರ್, ಮಂಗಳ ಪಂಗಳ ಮಾಡಿರಿ ಮೂತಿಕಾಯಿ ನಂಗೆ ಬರ್ ಸರ್, ಅದಕ್ಕೆ ರೇಟ್ ಸಿಗಲ್ಲ ಸರ್. ಇದು ನಮ್ಮ ನಾಟಿ ತಳಿ ಮಾಡಿರಿ ಸರ್, ಒಳ್ಳೆ ಅಡಿಕೆನೂ ಇಳುವರಿ ಬರ್ತದೆ, ಒಳ್ಳೆ ರೇಟು ಸಿಗ್ತದೆ ಸರ್ ಅದಕ್ಕೆ. ಅಂದ್ರೆ ಫಸ್ಟ್ ನೆಟ್ಟಿರ್ತಕ್ಕಂತ ಮರ ಇವತ್ತಿನವರೆಗೂ ಅದೇ ಮರ ಇದೆ? ಅದೇ ಮರ ಇದೆ ಸರ್. ಅದೊಂದು ನಮ್ ಬರ್ತಾ ನಮ್ಮಲ್ಲಿ ಕೊಳೆ ರೋಗ, ಇದು ರೋಗ ಜಾಸ್ತಿ ಆಗ್ಬಿಟ್ಟು ಸರ್, ಇಳಿ ಮಂಡಿ ರೋಗ ಜಾಸ್ತಿ ಆಗ್ಬಿಟ್ಟು ಸರ್. ಕೃಷಿ ಇಲಾಖೆಗೆ ಬಹಳ ಸಲ ಹೇಳಿದ್ವಿ, ಅವರು ಬಂದು ಇಲ್ಲೆಲ್ಲ ಊರಲ್ಲಿ ಎಲ್ಲ ಬಂದು ಮೀಟಿಂಗ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅದು ರೋಗ ಒಂದು ಔಷಧಿನೇ ಕಂಡಿಡಿಯಲ್ಲ ಸರ್ ಅದಕ್ಕೆ ಇಳಿ ಮಂಡಿ ರೋಗ ಸರ್. ಅಂದ್ರೆ ನೀವು ಯಾವ ತಳಿ ಅಂದ್ರೆ ನಾಟಿ ತಳಿ? ತಳಿನೇ ಸರ್ ಹಾಕೋದು. ಈ ಮಂಗಳ ಪಂಗಳ ನಮ್ಮಲ್ಲಿ ಇಲ್ಲ ಸರ್. ಕೆಲವರೆಲ್ಲ ಇಷ್ಟು ವರ್ಷದ ನಂತರ ಮರ ಕಟ್ ಮಾಡಿ ಮತ್ ಬೇರೆ ಆಡ್ತಾರೆ, ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀವಿ? ಮರ ಎಲ್ಲ ನೀನ್ ಹೇಳ್ದಂಗ್ ಸರ್, ಮಂಗಳ ಸೊಸೆ ತಂದು ಹಚ್ಚಿದ ಸರ್, 1 ಎಕರೆ ಗಟ್ಟಲೆ 3 ಎಕರೆ ಗಟ್ಟಲೆ 4 ಎಕರೆ ಗಟ್ಟಲೆ ತಂದು ಹಚ್ಚಿದ ಸರ್. ಅವೆಲ್ಲ ಬಗ್ದು ಹೋದ ತಕ್ಷಣ ಹೋಗ್ಬಿಡ ಸರ್. ಫಸ್ಟ್ ಬಂದು 4 ವರ್ಷ 5 ವರ್ಷ ಕೊಯ್ತಿಯಲ್ಲ, 7-8 ವರ್ಷಕ್ಕೆ ಮರ ಹೋಗ್ಬಿಡ ಸರ್. ಅದು ಹೋಗೋದು ಅದನ್ನ ತೆಗೆದ್ಬಿಡ ಸರ್, ತೆಗೆದೆಲ್ಲ ನಾಟಿ ತಳಿ ಹಸ್ತದ ಸರ್ ಅವಕ್ಕೆಲ್ಲ. ಅದು ಇಲ್ಲಿ ನಮ್ಮಲ್ಲಿ ತಡೆಯಲ್ಲ ಸರ್, ಶೀತ ಅಂಶ ಜಾಸ್ತಿ ಇರ್ತದ ಸರ್, ನಮ್ಮಲ್ಲಿ ತಕ್ಷಣ ಹೋಗ್ಬಿಡುತ್ತೆ ಸರ್ ಅದಕ್ಕೆ. ಅಂದ್ರೆ ಆ ತಳಿಗೆ ಶೀತ ಇರಬಾರ್ದು? ಶೀತ ಇರಬಾರ್ದು, ಅದಕ್ಕೆ ಈಟೆ ಜಾಸ್ತಿ ಸರ್. ಮಂಗಳ ಮಂಗಳ ನಮ್ಮಲ್ಲಿ ತಡೆಯದೇ ಇಲ್ಲ, ಬಿದ್ದು ಅಂದ್ರೆ 1/4 ಎಕರೆ 1/2 ಎಕರೆ ರೋಗ ಬೀಳ್ತದೆ ಸರ್. ಇಲ್ಲಿ ಅದನ್ನ ಹಾಕಿ ಅದ್ರದ್ದು ಪಟ್ಟು ಸುಸ್ತಾಬಿಡ್ದಾರ ಸರ್ ಜನಲ್ಲ, ಅಲ್ಲಿ ಸುಸ್ತಾಬಿಡ್ದಾರ. ಅದ ಮಂಗಳ 4-5 ಎಕರೆ 5-5 ಎಕರೆ ತೆಗ್ದಾರ ಸರ್, ಒಬ್ಬೊಬ್ರು ತೆಗ್ದು ಅವರೆಲ್ಲ ಈಗ ಫಸಲಿ ಬರ್ತಾ ಸರ್. ಅದು ನೋಡಿದೀವಲ್ಲ ಮಂಗಳದಲ್ಲಿ. ಈ ಮರಗಳು ಎಷ್ಟು ವರ್ಷದ ಮರಗಳು ಅಂತೀರಾ ನಿಮ್ ತೋಟದ್ದು? ನಮ್ ತೋಟದ್ದು ಹಿಂಗ್ ಸಸ್ಯದ ಒಂದು 15 ವರ್ಷದ್ದು ಐತೆ ಸರ್, ಒಂದ್ 25 ವರ್ಷದ್ದು ಐತೆ ಸರ್ ಆ ತರದ್ದು. ಅಂದ್ರೆ ನೀವು ಕೃಷಿ ಪದ್ಧತಿಗೆ ಬಂದಾಗ ನೀವು ರಾಸಾಯನಿಕ ಕೃಷಿ ಪದ್ಧತಿನ ಅನುಸರಿಸ್ತಿದಿರೋ ಅಥವಾ ಸಾವಯವ ಕೃಷಿ ಪದ್ಧತಿನ ಅನುಸರಿಸ್ತಿರೋ? ಅದು ಸಾವಯವ ರಾಸಾಯನಿಕ ಬಹಳ ಬಳಸ್ಬೇಡ್ರಿ ಅಂತ ಕೃಷಿ ಇಲಾಖೆಗೆಲ್ಲ ಹೇಳ್ತಾರ ಸರ್. ಹೇಳಿದ್ರೆ ಅದು ಕಮ್ಮಿ ಮಾಡ್ತೀವಿ ಸರ್. ಬಹಳ ಪ್ರಮಾಣ ಹಾಕತಕ್ಕಲ್ಲಿ ದನಿ ಗೊಬ್ಬರ ಮಣ್ಣು ಎಲ್ಲ ಹಾಕ್ತಿವಲ್ಲ, ಹಂಗಾಗಿ ಅದರಿಂದ ಏನು ಎಫೆಕ್ಟ್ ಆಗಲ್ಲ ಸರ್. ಸೀಮೆ ಗೊಬ್ಬರ ಬಹಳ ಹಾಕತಕ್ಕೆ ಕಮ್ಮಿ ಪ್ರಮಾಣ ಹಾಕ್ತಿವಿ ಸರ್. ಈ ಸೊಪ್ಪು ಸದೆ ಹಾಕೋದ್ರಿಂದ ಬಹಳ ಅನುಕೂಲ ಸರ್ ಇವೆಲ್ಲ. ಅಂದ್ರೆ ಒಟ್ಟಿನಲ್ಲಿ ನೀವು ಸಾವಯವ ಕೃಷಿನ ಅನುಸರಿಸಿದ್ರಿ ಸರ್. ತಾವು ಕೂಡ ಅಡಕೆ ಸಸಿ ಮಾಡ್ತೀವಿ ಅಂತ ಹೇಳಿದ್ರೆ ಆ ಅಡಕೆ ಸಸಿ ಬಗ್ಗೆ ಯಾವ ರೀತಿ ಮಾಡ್ತೀರಿ ಏನು ಮಾಡ್ತೀವಿ ಸರ್? ಈಗ ಡಿಸೆಂಬರ್ಗೆ ಎಲ್ಲ ಕಟಾವು ಕ್ಲೋಸ್ ಆಕ ಸರ್, ಅವಾಗ ಗೋಟು ತತ್ತಿವಿ ಸರ್, ತೋಟದಿಂದ ಗೆಡಿಕೆ ಬರ್ತೀವಿ, ಗೆಡಿಕೆ ಬಂದು ಒಂದ್ ನಕ್ಷ ಬಿಸಿಲಲ್ಲಿ ಒಣಗಿಸ್ತೀವಿ ಸರ್. ಆಮೇಲೆ ಅದನ್ನ ಫೆಬ್ರವರಿ ತಿಂಗಳಿಗೆ ಸ್ವಲ್ಪ ಮಳ್ಳಾಕಿ ಅದು ಯಾತರ ಇದ್ ಮಾಡ್ಬೇಕು, ಮಳ್ಳಾಕಿ ಡೈಲಿ ಅಳಿಸ್ಕೊಂಡ್ಬಿಟ್ಟು ನೀರು ಇಡ್ತೀವಿ. ಅದು 45-50 ದಿವಸಕ್ಕೆ ಮೊಳಕೆ ಹಾಕ ಸರ್. ಅದು ಮೊಳಕೆ ಆದಾಗ ಅಷ್ಟೇ ಮಳೆಗಾಲ ಶುರು ಆಗತ್ತಲ್ಲ, ಪಾಕೆಟ್ ಮಡಿಕೆ ಅಂತ ಹೋಗ್ತೀವಿ ಸರ್. ಅದು ಎಷ್ಟು ವರ್ಷಕ್ಕೆ ಅದು ಬೆಳೆಯುತ್ತೆ ನೀವು ಮಾಡ್ತಕ್ಕಂಥ ಗಿಡಗಳು? ಒಂದೂವರೆ ವರ್ಷಕ್ಕೆ ಇಟ್ಟಿಡ್ದಪ್ಪ ಹಾಕ ಸರ್, ಇಷ್ಟ ಹತ್ರ ಇಟ್ಟಾಗ್ಬಿಡುದು ಸರ್, ಅವಾಗ ತಾನಾಗಿ ತೋಟಗಳಿಗೆ ಅಷ್ಟು ಸರ್. ಎಷ್ಟು ವರ್ಷದ ಸಸಿನ ತಾವು ತೋಟದಲ್ಲಿ ಹಚ್ಚತೀರ? ಒಂದೂವರೆ ವರ್ಷದ ಸಸಿ ಸರ್. ಒಂದು ವರ್ಷ ಒಂದೂವರೆ ವರ್ಷನೇ ಬೇಕು ಸರ್. ಅದು 2 ವರ್ಷ ಅಂದ್ರೆ ಅತಿ ದೊಡ್ಡದಾಕ ಸರ್. 1 ವರ್ಷಕ್ಕೆ ಹಚ್ಚಿದ್ರೆ ಒಳ್ಳೆ ಸೊಸೆ ಚೆನ್ನಾಗಿ ಕುಂಟಿರ್ತತೆ, ಮಣ್ಣಾಕಿ ಇದ್ ಮಾಡಿ ಇದನ್ನೆಲ್ಲ ಇದ್ ಮಾಡ್ತೀವಲ್ಲ, ಚೆನ್ನಾಗ್ ಬರ್ತಾವ ಗಿಡಗಳೇ. 4-5 ವರ್ಷ ಕುಸಿ ಬಂದ್ಬಿಡ್ತಾವ ಸರ್ ಅವು. ಈ ತೋಟದಲ್ಲಿ ಪ್ರಾಣಿಗಳ ಹಾವಳಿ ಜಾಸ್ತಿ ಅಂತ ಕೇಳ್ಪಟ್ಟೆ, ಅದು ಅದ್ರ ಬಗ್ಗೆ ತಾವು? ಸರ್ ಈ ಕಡೆ ಈ ಭಾಗ ಏನಂತ ಕಾಡ್ಕೋಣ, ಜಿಂಕೆ, ಸಾರ್ಗ ಅವೆಲ್ಲ ಬರ್ತಾವ ಸರ್. ಅದ ಅವಳಿ ಇದ್ದಿದ್ದೆ ಸರ್. ಒಂದ್ಸಲ ಒಂದ್ 2-3 ಸಲ ಆನೆನೂ ಬಂದ್ ಸರ್. ಆನೆ ಬಂದು ಒಬ್ರು ಪಾಪ ಸತ್ಯ ಹೋಗ್ಬಿಟ್ರು ಸರ್ ನಿನ್ ಹೇಳ್ದಂಗ ಸರ್. ಅವು ಅದು ಅವಳಿ ಆಗಿ ಸರ್, ಒಂದ್ 2-3 ಸಲ ಆಗಿ ಸರ್. ಇಲ್ಲಿ ಎಲ್ಲ ಈ ಕಳೆ ಅನ್ನೋದು ನಾವು ಕರೆಯದೇ ಬರ್ತಕ್ಕಂತ ಅತಿಥಿ, ನೀವ್ ಏನ್ ಮಾಡಿದ್ರು ಬಂದೇ ಬರುತ್ತೆ. ಅಂದ್ರೆ ಕಳೆ ಬರ್ದಂಗೆ ಯಾವ ರೀತಿ ಸೂಕ್ತ ಕ್ರಮಗಳನ್ನ ತಗೊಂಡಿದ್ರ? ತಗಂತೀವಿ ಅಂದ್ರೆ ಇವತ್ತಿನ ಇದ್ರೆ ಸರ್, ಔಷಧಿ ನಾವು ಇದು ಇದು ರೌಂಡ್ ಅಪ್ ಪಡಿತೀವಲ್ಲ, ಅದನ್ನ ಕಮ್ಮಿ ಮಾಡ್ಕೊಂತ ಬರ್ಬೇಕು ಸರ್. ಅದ್ ಮಾಡ್ಕೊಂತ ಬಂದ್ರೆ ನಮಗೆ ಬೆನಿಫಿಟ್ ಸರ್ ರೈತರಿಗೆ. ಅದನ್ನ ಬರೋದ್ಕಿಂತ ರೋಟ್ರಿ ಇವೆಲ್ಲ ಹುಲ್ಲೊಡಿಯವೆಲ್ಲ ಮಿಷಿನ್ ಬಂದವ ಸರ್ ಈಗೆಲ್ಲ. ಆ ಹೊಡ್ಸ್ಕೊಂಡ್ರೆ ಸರ್ ಮರಗಳಿಗೆ ರೋಗ ಕಂಟ್ರೋಲ್ ಆಗತ್ತೆ, ಅದ್ ಮಾಡೋದು ಉತ್ತಮ ಅಂತ ಹೇಳ್ತೇನೆ ಸರ್. ನಮ್ಮ ತಾವೇನ್ ಅನ್ಸರ್ಸ್ತೀರ? ನಾವು ಈಗ ಅದೇ ತರಾನೇ ಮಾಡೋದು ಸರ್. ಈಗ ಔಷಧಿ ಅಡೆಮೂಲಿ ಹೊಡ್ಕಂತೀವಿ ಸರ್. ಈ ಹುಲ್ಲಾಕತ್ತ ಇಲ್ಲ ರೋಟ್ರಿ ಹೊಡ್ಸ್ತೇವಿ ಇಲ್ಲ ಮಿಷಿನ್ ಹೊಡ್ಸ್ತೀವಿ ಸರ್. ಅವಾಗ ಎಷ್ಟೋ ಒಂದ್ಸಲ ಕಂಟ್ರೋಲ್ ಆಗ ಸರ್. ಮತ್ತೆ ಈ ತೋಟಕ್ಕೆ ನೀರನ್ನ ಯಾವ ರೀತಿ ಮಾಡ್ತೀರ? ನೀರು ಎಲ್ಲ 20-25 ದಿವಸಕ್ಕೊಂದ್ಸಲ ನೀರ ಹಾಸ ಸರ್. 20-25 ದಿವಸಕ್ಕೆ ನೀರ ಹಾಸ್ತೀವಿ ಸರ್. ಅತಿ ಸುಮ್ನೆ 15 ದಿವಸಕ್ಕೆ ಅವಕ್ಕೆಲ್ಲ ನೀರ ಹಾಸಕ್ ಹೋಗಲ್ಲ ಸರ್. 20 ದಿವಸಕ್ಕೊಂದ್ಸಲ ನಾವು ನೀರ ಹಾಸ ಸರ್. ಆಸರೆ ಒಳ್ಳೆ ಚೆನ್ನಾಗಿ ಭೂಮಿನೂ ಹೀಟ್ ಆಗಿರ್ತದೆ ಸರ್. ಬಿಟ್ಟರೆ ಚೆನ್ನಾಗಿ ಮರನು ಕಪ್ಪಾಕವೆ, ಒಳ್ಳೆ ಚೆನ್ನಾಗಿದಾಕ ಸರ್. ಮತ್ತೆ ಅಡಕೆ ತೋಟದಲ್ಲಿ ನೀರು ನಿಲ್ಬಾರ್ದು ಅಂತ ಹೇಳ್ತಾರೆ, ಅಂದ್ರೆ ನೀರ್ ನಿಲ್ಬಾರ್ದು. ನಿಮ್ಮ ಒಂದು ತೋಟದಲ್ಲಿ ನೋಡಿದ್ರೆ ನೀರ್ ನಿಂತಿಲ್ಲ, ಹಾಗಾಗಿ ತಾವ್ ಯಾವ ಪದ್ಧತಿಯನ್ನು ಅನುಸರಿಸಿದ್ರೆ ನಿಮ್ ಭೂಮಿ ಬಗ್ಗೆ ನೀವೇನ್ ಹೇಳ್ತೀರಿ? ಯಾವ ಪದ್ಧತಿ ಅಂದ್ರೆ ಸರ್, ಅದು ನೀರ್ ಬಿಡ್ತೀವಲ್ಲ, ನೀರ್ ನಿಲ್ಲ ಹಂಗ ನೀರ್ ಬಿಡಲ್ಲ ಸರ್. ನಾವು ನೀರ್ ಬಿಟ್ರೆ ಮತ್ತೆ ಇದಾಗತ್ತೆ ಅಂತ ಗೊತ್ತಿರ್ತದೆ ಸರ್. ನೀರ ಯಾಳಿ ತುಂಬತಾ ಮುನ್ನಾಳಿ ಬಿಡ್ತೀವಿ ಸರ್. ಕಾನೆ ಟೈಪ್ ಮಾಡ್ಕೊಂಡಿರ್ತೀವಿ ಸರ್, ಹಿಂಗೆ ಏಕ ಕಾನೆ ಹೆಂಗ್ ಮಾಡ್ಕೊಂಡ್ರು ಅದ್ ತುಂಬತಾ ಅದ್ 8 ದಿವಸಕ್ಕೆ ಅದ್ ಹಂಗೆ ಕ್ಲೀನ್ ಹಿಂಬಿಡ್ಕೊಂಬ ಸರ್. ಮತ್ತೆ ಇನ್ 20 ದಿವಸಕ್ಕೆ ಅದ್ 6 ಬಾಯ್ಲೆಕ್ಕ ಬಂದ್ಬಿಡಕ್ ಸರ್. ಆತರ ಮಾಡ್ಕೊಂತೀವಿ ಸರ್. ಅದಕ್ಕೆ ಅಂದ್ರೆ ನೀರ್ ನಿಂತ್ರೆ ರೋಗ ಬರುತ್ತೆ ಅಂತ? ರೋಗ ಬರ್ತದೆ, ಶೀತ ಅಂಶ ಜಾಸ್ತಿ ಆಗತ್ತೆ. ಅದ್ ಹೇಳ್ದಂಗ್ ತಡದ ಕಾನಿ ಮಾಡಿರ್ತಲ್ ಸರ್, ಸುಮ್ನೆ ಕೆಲವು ವಾಲ್ಡಿನಲ್ಲಿ ಇರ್ತವೆ, ನೆನ್ಸ್ಕಾಯ್ ಬಿಟ್ಬಿಡ್ತು ಸರ್. ಕೆಲವರು ಹನಿ ನೀರಾವರಿ ಮಾಡ್ತಾರೆ, ಕೆಲವರು ಸ್ಪ್ರಿಂಕ್ಲ್ ಮಾಡ್ತಾರೆ, ನೀವು ಯಾವ ಪದ್ಧತಿ ಮಾಡಿಲ್ಲ ಅಂತ ಕಾಣುತ್ತೆ? ಚಾನಲ್ ನೀರ್ ಸರ್, ನೀವ್ ಹೇಳ್ದಂಗ್ ಸರ್, ನೀರು ನೆನ್ಸ್ಬಿಡ್ತೀವಿ ಕ್ಲೀನ್. ನಾವು ಒತ್ತಡಿ ಕಡೆಯಿಂದ ನೆನ್ಸ್ಕೊಂತ ಹೋಗ್ಬಿಡ್ತೀವಿ, ನಾವು ನೆನ್ಸ್ಕೊಂತ ಹೋಗಿ ನೀರ್ ಕಟ್ ಮಾಡ್ಬಿಡುದು ಸರ್. ಅದು 15 ದಿವಸ ಬೇಕು ಸರ್ 6 ಬಾಯಿ ಬರತ್ತಿಗೆ. ಮತ್ತೆ ಅತ್ಲ ಎಕ್ಸ್ಟ್ರಾ ಒಂದ್ 10 ದಿವಸ 25 ದಿವಸ 28 ದಿವಸ ಆಗಬೇಕು ಸರ್. ಅಷ್ಟೇ ಮತ್ತೆ ಭೂಮಿ ಒಣಗಿಸಿ ನಾವು ನೀರ್ ಬಿಡೋದು ಸರ್. ಇಷ್ಟು ದಿನ ನೀರ್ ಬಿಡ್ತೀವಿ? ಇಲ್ಲಿ ಒಂದ್ ತಿಂಗಳಿಗೆ ಒಂದ್ಸಲ ಅಂದ್ರೆ ಅಲ್ಲಿಗೆ ಮೇ ತಿಂಗಳು 5 ಟೈಮ್ ನೀರ್ ಬಿಡ್ತೀವಿ ಸರ್. 5 ಎಲ್ಲ 6 ಟೈಮ್ ಬಿಡತ್ತಿ ಸಹಿ ಸರ್ ನೀರು. ಮಳೆ ಬಂದ್ರೆ ಇನ್ನೇನು 4 ಟೈಮ್. ಅವಾಗ್ಲೇ ಹೇಳಿದ್ರಿ ನಾವು ಗೊಬ್ಬರಕ್ಕೋಸ್ಕರವಾಗಿ ಅಡಕೆ ಮಧ್ಯೆ ದ್ವಿದಳ ಧಾನ್ಯ ತೊಗರಿ ಬೆಳೆದ್ವಿ, ಸೆಣಬು ಬಂದ್ವಿ, ಅದರಿಂದ ನಿಮ್ಗೆ ಏನಾದ್ರು ಲಾಭ ಬಂತ? ಅದರಿಂದ ಉಳೆ ಮರನು ಫಲವತ್ತಾಕ ಸರ್, ಮರನ ಉಳೆ ಇದಾಕತ್ತೆ, ಮರನ ಚೆನ್ನಾಗಿ ತೊಂಡೆ ಹಾಕವೆ, ಮರನ ಚೆನ್ನಾಗಿ ಇದಾಕತ್ತೆ, ಇಳುವರಿನೂ ಚೆನ್ನಾಗಿ ಬರ್ಸ. ಅದರಿಂದ ಏನ್ ತೊಂದ್ರೆ ಇಲ್ಲ ಸರ್. ಸೊಪ್ಪು ಸದೆ ಸೆಣಬು ಇವೆಲ್ಲ ಅದಾವ ಸರ್. ಕೃಷಿ ಲೇಖರೆಲ್ಲ ಬಂದು ಮಾಹಿತಿ ಕೊಡ್ತಾ ಸರ್. ಈ ತಜ್ಞರ ಸಲಹೆ ಪಡ್ಕೊಂತಿದೀವಿ ಅಂತಂದ್ರೆ ಅವ್ರು ಏನ್ ಬಂದು ಏನ್ ಹೇಳ್ತಾರೆ ನಿಮ್ಗೆ? ಈ ತರ ಮಾಡ್ರಿ, ಈ ತರ ಮಾಡ್ರಿ, ಈ ತರ ಸುಣ್ಣ ಬಂದೈತೆ, ಸುಣ್ಣ ಹಾಕ್ರಿ ಅಂತ ಅದು ಅವೆಲ್ಲ ಬಂದ್ ಹೇಳ್ತಿರ್ತ ಸರ್. 3-4 ತಿಂಗಳಿಗೆ ಬಂದ್ ಹೇಳ್ತಾರ ಸರ್. ಅವ್ರವರು ಬಂದ್ ಮಾಹಿತಿ ಕೊಡ್ತಾರೆ. ನೀವು ಒಬ್ಬ ರೈತರಾಗಿ 1 ಎಕರೆಗೆ ಎಷ್ಟು ಅಡಕೆಯನ್ನ ನೆಟ್ರೆ, ಮರಗಳನ್ನ ನೆಟ್ರೆ ಒಳ್ಳೇದು ಅಂತ ಹೇಳ್ತೀರಿ? 1 ಎಕರೆಗೆ 500 ಗಿಡ ಸರ್. 500-525 ಲಾಸ್ಟ್ ಸರ್. ಕೆಲವರು 8 ಅಡಿ ಮಾಡ್ತೀವಿ, ಇನ್ನೊಂದು 50 ಗಿಡ 100 ಗಿಡ ಕುಂಟ್ತೀವಲ್ಲ, 9 ಅಡಿ ಮಾಡದೆ ಸೂಕ್ತ ಸರ್ ಅಡಕೆ ಗಿಡ. ಯಾಕೆ ಅಂತೀರ? ಅದು ನೆಕ್ಸ್ಟ್ ಇನ್ನೊಂದು ಕಿರಿದಾಯ ಕಟ್ಟಬೇಕಲ್ಲ ಸರ್. ಅದಕ್ಕೆ ಅದಕ್ಕೆ ಚೆನ್ನಾಗಿ ಇದಾಕ ಸರ್, ಅಂತರ ಇರ್ತದೆ. ಅದಕ್ಕೆ ಅದಕ್ಕೆ 4-5 ಅಡಿ ಅಂತ ಇರ್ತದೆ. ಈಗ 9 ಅಡಿ ಕಂಟಿರ್ತೀವ, ಸೆಂಟರ್ ಅಲ್ಲಿ 4-5 ಅಡಿ ನಮಗೆ ಜಾಗ ಸಿಗ್ತದೆ ಸರ್. ಅಕಡೆಗೆ 4-5 ಅಡಿ, ಇಕಡೆಗೆ 4-5 ಅಡಿ. ಬೇಸಾಯ ಹೊಡಿಯಕ್ಕಾಗ್ಲಿ, ಏನ್ ಮಾಡಕ್ಕಾಗ್ಲಿ, ಇಂಥವು ಸೆಣಬು ಅವೆಲ್ಲ ಹಾಕೋದಕ್ಕಾಗ್ಲಿ, ಯಾವ್ದು ಏನ್ ತೊಂದರೆ ಆಗಲ್ಲ ಸರ್. ಅದನ್ನ ಅದು ಒಳ್ಳೆ ಚೆನ್ನಾಗಿದಾಕ ಸರ್, ಅದರಿಂದ ಉಪಯೋಗ ಆಕ ಸರ್ ರೈತರಿಗೆ. ಈ ಇಂಗಾರದ ಬಗ್ಗೆ ಮಾತಾಡೋದಾದ್ರೆ, ಎಷ್ಟು ವರ್ಷಕ್ಕೆ ಇಂಗಾರ ಬರುತ್ತೆ, ಅದ್ರ ಬಗ್ಗೆ ನೀವು, ಅದಕ್ಕೆ ಯಾವ್ದಾದ್ರು ರೋಗ ಬರುತ್ತಾ, ಆ ರೋಗ ಬರ್ದಂಗೆ ಏನ್ ಮಾಡ್ತೀರಿ? ರೋಗ ಇಂಗಾರಕ್ಕೆ ಕೆಲವರು ಎಲ್ಲ ಔಷಧಿ ಹೊಡೆದ ಸರ್, ಇಪಟೆ ಶುರುವಾಗತ್ತೆ. ಕೆಲವು ಕಡೆ ಎಲ್ಲ ಕೊಳೆ ರೋಗ ಶುರುವಾಗ ಸರ್, ಅದಕ್ಕೆ ಔಷಧಿ ಹೊಡೆತ ಸ್ಪ್ರೇ ಮಾಡ್ತಾರ ಸರ್ ತಿಂಗಳಿಗೆ ಒಂದ್ಸಲ. ಒಟ್ಟಿಗೆ ಎರಡು ಟೈಮ್ ತಪ್ಪಿನ ಮೂರ್ ಟೈಮ್ ಔಷಧಿ ಹೊಡಿತಾರೆ ಸರ್ ಕಟಾವಾಗ ಅದ್ರೊಳಗೆ. ಅದು ಅವಾಗ ರೋಗ ಬರಲ್ಲ, ರೋಗ ಬರಲ್ಲ, ಅಳ್ಳುದ್ರ ನಿಲ್ಸು ಸರ್. ಅದಕ್ಕೆ ಅಡಿಕೆ ಸಸಿನ ನಾಟಿ ಮಾಡ್ಬೇಕಾದ್ರೆ ಏನೇನು ವಿಧಾನವನ್ನು ಬಳಸ್ತೀರ ತಾವು? ಅದಕ್ಕೆ ಇನ್ನೇನು ಸರ್ ಮಣ್ಣೆ ಅದಕ್ಕೆ ವಿಧಾನ ಸರ್, ಮಣ್ಣು ಕೊಟ್ಟಿಗೆ ಗೊಬ್ಬರ ಇಲ್ಲ ಆಡಿನ ಗೊಬ್ಬರ ಅವೆಲ್ಲ ಹಾಕಿ ಮಾಡ್ಬೋದು ಸರ್. ಮಾಡಿದ್ರೆ ಬಹಳ ಚೆನ್ನಾಗಿ ಬರ್ತದೆ ಸರ್, ಏನ್ ತೊಂದರೆ ಆಗಲ್ಲ ಸರ್, ಬಹಳ ಚೆನ್ನಾಗಿ ಬರ್ತದೆ ಸರ್. ಜೀವಾಮೃತ ಏನಾದ್ರು ಬಳಸ್ತೀರಾ? ಅವು ಕಮ್ಮಿ ಸರ್ ಬಳಸೋದು, ಬಳಸ್ತದಾರೆ ಕೆಲವರು, ಕೆಲವರು ಬಳಸಲ್ಲ ಸರ್ ಜೀವಾಮೃತ. ಬಳಸ್ತಲೇ ನಿಮ್ಗೆ ಅಷ್ಟೊಂದು ಇಳುವರಿ ಬರ್ತಿದೆ? ಅದು ಉತ್ತಮ ಸರ್. ಅದು ಜೀವಾಮೃತ ಅಂದ್ರೆ ಇವತ್ತಿನ ಇದ್ರಾಗ ಎಲ್ಲ ಸಿಮೆ ಗೊಬ್ಬರ ಹಾಕಿ ಎಲ್ಲ ಇದ್ ಮಾಡ್ಬಿಡದ ಸರ್, ಎಲ್ಲ ಹಾಕ್ಲೇಬೇಕು ಸರ್. ಐದ್ ಮೂಟೆ ಹಾಕತಕ್ಕ ಒಂದ್ ಎರಡ್ ಮೂಟೆ ಮೂರ್ ಮೂಟೆ ಅಂದ್ರೆ ಹಾಕ್ಲೇಬೇಕು ಸರ್ ಅವಕ್ಕೆಲ್ಲ ಸರ್. ಆತರ ಹೊಂದ್ಕೊಂಡ್ಬಿಡುದು ನಾವೆಲ್ಲ ಸರ್, ಮಾಡ್ಲೇಬೇಕು ಸರ್. ಇನ್ನೇನು ಮಾಮೂಲು ಅಲಸಂದೆ ಸೊಪ್ಪು ಇವೆಲ್ಲ ಹಾಕೋದೆಲ್ಲ ಮಾಮೂಲು ಸರ್, ಅವೆಲ್ಲ ಹಾಕ್ಲೇಬೇಕು ಸರ್ ಅವೆಲ್ಲ. ದಿನನಿತ್ಯಕ್ಕೆ ಏನೇನ್ ಮಾಡ್ಕೊಂಡಿದ್ ದಿನನಿತ್ಯಕ್ಕೆ ಅಂದ್ರೆ ಅವಾಗ ಫಸ್ಟ್ ಈಗ ವಸ್ತುವಲ್ಲ ಸರ್ ಒಂದ್ ವರ್ಷಕ್ಕೆ ಅವ ಬಾಳೆ ಹಾಕಂತೀವಿ ಸರ್. ಬಾಳೆ ಹಾಕಿದಾಗ ಅದು ನಮಗೆ ಕೈ ಹಿಡಿದು ಸರ್. ಬಾಳೆ ಬಗ್ಗೆ ಸ್ವಲ್ಪ ಹೇಳ್ರಿ. ಬಾಳೆ ಅಂದ್ರೆ ಸರ್ ಅದು ಹಾಕ್ಲೇಬೇಕು ಸರ್. ಅವಾಗ ನಡುವೆ ಒಂಬತ್ತಡಿ ದಯ ಮಾಡಿರ್ತೀವ, ನಡುವೆ ಅಂದಲ್ಲಿ 400 ಗುಣೆ ಕುಂತ ಸರ್. ಅವಾಗ 400 ಗುಣೆ ಕೂತಾಗ ನಮ್ಮ ಇದು ಖರ್ಚಿಗೆ ಅದು 8-9 ತಿಂಗಳಿಗೆ 10 ತಿಂಗಳಿಗೆ ಬಂದ್ಬಿಡ್ ಸರ್ ಬಾಳೆ. ಅದು ಯಾವ್ದು ಬಾಳೆ ಹಾಕಿರೋದು? ಬಾಳೆ ಪುಟ್ ಬಾಳೆ ಇಲ್ಲದ ಸೇಲಂ ಪಚ್ಚಬಾಳೆ ಜಾಸ್ತಿ ಇಲ್ಲಿ ಓಡದೆ ಪುಟ್ಬಾಳೆ ಸರ್. ಪುಟ್ಬಾಳೆ ಸೇಲಂ ಸರ್ ನಮ್ಮಲ್ಲಿ. ಪಚ್ಚಬಾಳೆ ರೋಗ ಬಂದು ಹೋಗ್ಬಿಡ್ ಸರ್ ಇಲ್ಲಿ ನಮ್ ಶೀತಕ್ಕೆ ತಡೆಯಲ್ಲ ಸರ್. ಅದು ಪುಟ್ಬಾಳೆ ಐತಲ್ಲ ಅದು ಜಗ್ಗಲ್ಲ ಸರ್. ಅದು ಚೆನ್ನಾಗಿದೆ. ಅಡಿಕೆ ಮಧ್ಯೆ ಬಾಳೆ ನೆಟ್ಟಾಗ ಅಡಿಕೆಗೇನು ತೊಂದರೆ ಆಗಲ್ವಾ? ತೊಂದ್ರೆ ಅವಾಗಿನ್ನು ಸಸಿ ಅಲ್ಲ ಸರ್ ತೋಟ. ಅದು ಬರತ್ತಿ ಎರಡು ವರ್ಷ ಮೂರು ವರ್ಷ ಗಿಡ ಬಿಡ್ತಾವಲ್ಲ ಅವಾಗೇನ್ ತೊಂದರೆ ಆಗಲ್ಲ. ಅಂದ್ರೆ ಬಾಳೆ ಗಿಡ ಬೆಳೆದಾಗ ಸೂರ್ಯನ ಬೆಳಕು ಅಡಿಕೆಗೆ ಬೀಳಲ್ಲ, ಅವಾಗ ಅಡಿಕೆ ಸಸಿ ಸ್ವಲ್ಪ ಕುಂಠಿತವಾಗುತ್ತೆ ಅಂತ ಕೇಳಿದೆ. ಆಗಲ್ಲ ಸರ್, ಈ 9 ಇದಾಗ ಅದಕ್ಕೆ ಬಿಸಿಲು ಬಿದ್ದೆ ಬೆಳೆಸು ಸರ್. ಅದಕ್ಕೇನು ತೊಂದರೆ ಏನಾಗಲ್ಲ ಸರ್. ಅದು ಎದ್ದೆ ಅಳಿಸುತ್ತೆ, ಆಮೇಲೆ ತೆಗಿತಾ ಬರ್ತೀವಿ ಸರ್. ಎರಡು ವರ್ಷ ಎರಡೂವರೆ ವರ್ಷ ಆದ ಯಾವಾಗ ಗಂಡು ಬಿಡಕ್ಕೆ ಸರ್ ಅವಾಗ ಮರ ಕುರುಗಣ್ಣಿ ಬೆಳ್ಳಿ ಎಂದು ಅವಾಗ ತೆಗೆದು ಬಿಡ್ತೀವಿ ಎಲ್ಲಕ್ಕೆ ತಕ್ಕಂತ ಬಂದ್ಬಿಡ್ತೀವಿ ಸರ್. ಅವಾಗ ಅಂದ್ರೆ ಬಿಸಿಲು ಜಾಸ್ತಿ ಬೀಳಿಲ್ಲ ಅಂದ್ರೆ ಈ ಗಣ್ಣುಗಳ ಪ್ರಮಾಣದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅಂತ. ಆಪ್ ಗಣ್ಣಿ ಹೋಗ ಸರ್ ಅವಾಗ. ಅದು ನಮಗೆ ಅವಾಗ ಬಾಳೆ ಎರಡು ವರ್ಷ ಆತು ಅಂದ್ರೆ ನಮ್ಮ ಗಿಡ ಗೊತ್ತಾಗತ್ತೆ ಇರ್ಲಿಲ್ಲ ಗಣ್ಣು ಬಿಡಕ್ ನಿಂತ್ಕೊಂಡು ಈ ಪಡೆ ಬಾಳೆ ತಗ್ಗದೆ ಉತ್ತಮ ಅಂದ್ ಅಡೆ ಮೂಲೆ ಬಿಟ್ಟು ನೋಡ್ತಾಕೋಲ್ಲ ತಕ್ಕಂಬಿಡ್ತೀವಿ ಸರ್. ಅವಾಗ ಅವಾಗೇನು ಇದಾಗಲ್ಲ ಸರ್. ಅಂದ್ರೆ ನೀವು ಬಾಳೆ ಮಧ್ಯೆ ಹಾಕಿದಾಗ ಬಾಳೆಗೆ ಬೇಕಾದಂತ ಒಂದು ಗೊಬ್ಬರ ರಾಸಾಯನಿಕ ಉಪಯೋಗಿಸ್ತೀರಿ, ಆ ಸಂದರ್ಭದಲ್ಲಿ ಅಡಿಕೆಗೆ ಏನು ತೊಂದರೆ ಆಗಲ್ವಾ? ಇಲ್ಲ, ಏನ್ ತೊಂದರೆ ಆಗಲ್ಲ ಸರ್. ಅವಾಗ ಏನು ಇದಾಗಲ್ಲ, ಪೊಟಾಶು ಯೂರಿಯಾ ಸೂಪರ್ ಅಂತ ಬರ್ತದೆ ಸರ್. ಅವಾಗ ಜಾಸ್ತಿ ಅದನ್ನೇ ಯೂಸ್ ಮಾಡೋದು ಸರ್. ಅದಕ್ಕೆ ಅವಾಗ ಸೊಪ್ಪು ಸೆರೆ ಬಿದ್ದು ಅಡಿಕೆ ಗಿಡಕ್ಕೆ ಫಲವತ್ತಾಗತ್ತೆ, ಇದು ಬಾಳೆನು ಚೆನ್ನಾಗಿ ಗೊನೆ ಬರ್ತದೆ ಸರ್. ಅವಾಗ ಏನ್ ತೊಂದರೆ ಏನಾಗಲ್ಲ ಸರ್. ಬಾಳೆ ಮಾರ್ಕೆಟಿಂಗ್ ಬಗ್ಗೆ ಏನ್ ಹೇಳ್ತೀರಿ? ಬಾಳೆ ಎಲ್ಲ ಕಮ್ಮಿ ಅಲ್ಲ ಸರ್, ರೈತರಿಗೆ ಕೊಡೋದು. ಅವ್ರ ಇನ್ನೇನ್ ಬಾಳೆ ಇನ್ನೇನ್ ಕೊಡಲ್ಲ, 15 ರೂಪಾಯಿ ಕೆಜಿ, 20 ರೂಪಾಯಿ ಕೆಜಿ ಸರ್ ಅಷ್ಟೇ. ನೀವು ಜೀವನೋಪಾಯಕ್ಕೆ ಬಾಳೆ ಅಂತ ಹೇಳಿದ್ರಿ, ಅದು ಅಷ್ಟು ದಿವಸ ಅಷ್ಟು ವರ್ಷ ನಿಮಗೆ ಅದನ್ನ ಮೇಂಟೈನ್ ಮಾಡಕ್ ಆಗುತ್ತಾ ಅಂತ? ಅಷ್ಟಾಗಿ ಶುರು ಆಗ್ಬಿಡ ಸರ್. ಬಾಳೆಗೂ ಒಳ್ಳೆ ದುಡ್ಡು ಹಾಕೋ ಸರ್. ಎಷ್ಟು ಯಾವ ತರ ಮಾರ್ಕೆಟಿಂಗ್ ಮಾಡ್ತೀರಿ? 20 ರೂಪಾಯಿ ಕೆಜಿ ಅವರೇ ಬಂದ್ ಕಡ್ಕೊಂಡು ಹೋಗ ಸರ್. ಇಲ್ಲಿ ಯಾರು ಬರ್ತಾರೆ? ಶಿವಮೊಗ್ಗದಿಂದ, ಭದ್ರಾವತಿಯಿಂದ ಎಲ್ಲ ಬಂದ್ ಕಡ್ಕೊಂಡು ಹೋಗ ಸರ್. ಅದೇನು ಇದಿಲ್ಲ ಸರ್. ನೀವ್ಯಾಕೆ ಮಾರ್ಕೆಟ್ಗೆ ಹೋಗಿ ಕೊಡಲ್ಲ? ಕೊಡಲ್ಲ, ನಮಗೆ ಹೋಗ್ಬೇಕಾಗಲ್ಲ ಸರ್. ರೈತರು ಅವರೇ ಇದ್ ಮಾಡಿರ್ತಾರೆ, ಬಂದ್ತಾರೆ, ಕಡ್ಕಂತಾರೆ, ಹೋಗ್ತಾರೆ. ತಪ್ಪು ಅನ್ಸಲ್ವಾ? ಅದು ತಪ್ಪು ಅನ್ಸತ್ತೆ ಒಂದ್ ರೀತಿಯಾಗಿ. ಎಲ್ಲದಕ್ಕೂ ಹೋಗಕ್ಕಾಗಲ್ಲ ಸರ್ ರೈತರು. ಈಗ ಅವ್ರದೇ ಕೆಲ್ಸಗಳಿರ್ತವೆ, ಮಾಡ್ತಾವೆ, ಎಲ್ಲ ಆಗಿರ್ತಾವಲ್ಲ, ಮತ್ತೆ ಏನ್ ಮಾಡಕ್ಕಾಗತ್ತೆ? ಇಲ್ಲೇ ಕೊಡೋದೇ ಅತ್ಲ ಉತ್ತಮ ಅಂದ್ರೆ ಕೊಡ್ತಾರೆ ಸರ್. ಎಲ್ಲ ಒಟ್ಟು ಸಮಯದ ಅಭಾವದಿಂದ ತಾವು ಹೋಗಕ್ಕಾಗಲ್ಲ ಸರ್. ನೀವು ಅಂತೀರ ಒಂದ್ಸತಿ ಹೋಗಿರ್ತೀಯ, ಇನ್ನೊಂದ್ಸತಿ ಅವನ್ನೆಲ್ಲ ಮೈಲಾರಕೋಟೆ ಸುತ್ತಾರಿಸ ಮತ್ತೆ ಹೋಗಂಗಲ್ಲ ಸರ್ ಅಲ್ಲಿಗೆ. ಅವಾಗ ಇಲ್ಲೇ ಕಡ್ಕೊಂಡು ಹೋಗಪ್ಪ ಏನ್ ಇದ್ ಮಾಡ್ತಾರೆ ಸರ್. ಎಲ್ಲ ಒಂದು ಎಕರೆಗೆ ಖರ್ಚಿನ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಖರ್ಚು ಬೀಳುತ್ತೆ, ಎಷ್ಟು ಲಾಭ ಬರುತ್ತೆ ಅಂತ? ಬಾಳೆಗೆ ಈ ಬಾಳೆಗೆ ಸರ್ ಖರ್ಚು ಬರ್ತದೆ ಸರ್. ಫಸ್ಟ್ ಹಾಕಿ ಒಂದ್ ಸ್ವಲ್ಪ ಅದು ಗೊನೆ ಬರತನಕ ಖರ್ಚು ಬಂದೇ ಬರುತ್ತೆ ಸರ್. ಎಷ್ಟು ಬರ್ತದೆ ಸರ್? ಇಷ್ಟು ಒಂದ್ ಎಕರೆ ಇಷ್ಟು ಅಂತ ಇದ್ದೇ ಇರ ಸರ್. ಅದು ಬಾಳೆಗೆ ಒಂದು ಫಸ್ಟ್ ಹಸ್ತಾಗ ಗುಂಡಿಗೆ ಒಂದು 20-25 ರೂಪಾಯಿ ಖರ್ಚು ಬರ್ತದೆ ಸರ್. ಸ್ಟಾರ್ಟಿಂಗ್ ಮಣ್ಣು ಪಣ್ಣು ಎಲ್ಲ ಏರ್ಸಿ ಇದ್ ಮಾಡತ್ತೀವಿ, ಒಂದ್ 30 ರೂಪಾಯಿ ಲೆಕ್ಕಕ್ಕೆ ಬರ್ತದೆ ಸರ್. ಅಲ್ಲಿಗೆ 500 ಗುಂಡಿಗೆ ಎಷ್ಟಾಕ ಸರ್? ಅಲ್ಲೇ ಮೇಲೆ ಗೊತ್ತಾಗ ಸರ್ 15-15 ರೂಪಾಯಿ ಖರ್ಚು ಬರ್ತದೆ ಸರ್. ಆಮೇಲೆ ಅದೆಲ್ಲ ಇದೆಲ್ಲ ಇದ್ ಮಾಡಿ ರೆಡಿ ಮಾಡತ್ತೀಗ ಒಂದ್ 40-45 ಸಾವಿರ ರೂಪಾಯಿ ವರ್ಷ ಆಗತ್ತೆ. 50 ಸಾವಿರ ರೂಪಾಯಿ ಬಡ್ಡಿಗೆ ಖರ್ಚು ಬರ್ತದೆ ಸರ್. ಅದು ಒಂದ್ ಎಕರೆಗೆ ಸರ್. ಸಿಮೆ ಗೊಬ್ಬರ ಗಿಮೆ ಗೊಬ್ಬರ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಅದು ಗೊನೆ ಬರತ್ತೆ. ಆಮೇಲೆ ಸ್ಟಾರ್ಟ್ ಹಾಕ ಸರ್ ಬಾಳೆ. ಆಮೇಲೆ ಅದು ಇನ್ಕಮ್ ಬರ್ತಾ ಹೋಗ್ತದೆ ಸರ್. ಅವಾಗ ಅಂದ್ರೆ ಒಂದೇ ಸರಿ ಕಟಾವ್ ಮಾಡೋದೇನಲ್ಲ, ಒಂದೇ ಸತಿ ಅಂದ್ರೆ ಅಲ್ಲಿಗೆ 400 ಗುಣೆ ಹೆಚ್ಚಿರ್ತೀವಿ ಒಂದ್ ಎಕರೆಗೆ. ಈಗ ಅಡಿಕೆ ಗಿಡ 500 ಗುಣೆ ಹಚ್ಚಿದಾಗ ಒಂದ್ 200 ಗೊನೆ ಬಂದೇ ಬರ್ತದೆ ಸರ್. ಅಲ್ಲಿಗೆ ಒಂದ್ ಗೊನೆ ಏನಂದ್ರು 8-10 ಕೆಜಿ ತನಕ ಬರ್ತದೆ ಸರ್. ಅಲ್ಲಿಗೆ ಮೇಂಟೈನ್ ಆಗ್ತಾ. ನೀವು ಖರ್ಚು ಕಳೆದ ಎಷ್ಟು ಲಾಭ ಪಡ್ಕೊಂಡಿದ್ರ ಬಾಳೆಯಲ್ಲಿ? ಪಡ್ಕೊಂಡಿವಿ ಸರ್ ಬಾಳೆ ಪಡ್ಕೊಂಡಿವಿ. ಅದೇನ್ ತೊಂದ್ರೆ ಏನಿಲ್ಲ ಸರ್. ಯಾವ ಕಂಟ್ರೋಲ್ ಹಾಕವೆ ಬಾಳ ಇಟ್ಟಿದ್ದಾಗ ಉದ್ರೆ ಹೋದ ಸರ್. ಏನು ಮಾಡಂಗಿಲ್ಲ ಸರ್. ಅವಕ್ಕೆ ಎಲ್ಲ ಹೊಂದ್ಕೊಂಡು ಹೋಗ್ತಿರ್ತು ಸರ್ ರೈತರು. ಏನು ಮಾಡಂಗಿಲ್ಲ ಅವಕ್ಕೆಲ್ಲ. ನಿಮಗೆ ನಷ್ಟ ಅನ್ಸಲ್ವಾ? ಅನ್ಸುತ್ತೆ, ಅನ್ಸಿರು. ಏನು ಮಾಡಂಗಿಲ್ಲ, ಉದ್ರೆ ಅಂತರದ್ದು ಯಾರು ಇಟ್ಕೊಳ ಕಾಲ ಅವೆಲ್ಲ ಉದ್ರೆ ಹೋದ್ರು ಸರ್. ಏನು ಮಾಡಂಗಿಲ್ಲ. ನೀವು ಮಾಡೋ ಪ್ರಯತ್ನ ಎಲ್ಲ ಮಾಡಿರ್ತೀವಿ, ಮಾಡಿರು ಹೋಗ್ ಸರ್. ಏನು ಮಾಡಕ್ ಬರಲ್ಲ. ಅಂದ್ರೆ ಮರದಲ್ಲಿ ಕೆಂಜಿಗ ಏನೋ ಅಂತಾರಲ್ಲ ಆ ತರದ ಏನು ಎಫೆಕ್ಟ್ ಇಲ್ಲ ಸರ್. ಕೆಂಜ ಬರ್ತಾವಲ್ಲ ಅದು ಗೊನಿಗೆ ಒಳ್ಳೇದೇ ಸರ್. ಯಾವ ರೀತಿ ಒಳ್ಳೇದು? ಅದು ರೋಗ ರುಜಿನಗಳಿಗೆ ಒಳ್ಳೇದು ಸರ್. ಅವು ಆಮೇಲೆ ಇರುವೆ ಬಿಡ್ತೀವಿ ಸರ್, ಅದು ಒಳ್ಳೇದೇ ಸರ್. ಇರುವೆ ಬಿಡ್ತೀವಿ ಅಂದ್ರೆ ಏನು? ಕೆಲವು ಈ ತೋಟದಿಂದ ಆ ತೋಟದ ಬಿಡ್ತೀವಿ ಸರ್. ಹೆಂಗ್ ಅದ್ರ ಬಗ್ಗೆ ನಮ್ಮ ರೈತರಿಗೆ? ಅದ್ರ ಬಗ್ಗೆ ಅಂದ್ರೆ ಪೆಂಡಿ ಕಟ್ಟೆ ಸರ್, ಹೊರೆಯಾಗೆ ಹೊರೆಯಾಗಿ ಕರಿ ಇರುವೆ ಅಂತ ಇರ್ತದೆ ಸರ್. ಅವು ಇದ್ರು ಬಹಳ ಒಳ್ಳೇದ ತೋಟಕ್ಕೆ ಸರ್. ಅವು ಯಾಕೆ ಅವು ಇದ್ರು ಚೆನ್ನಾಗಿರ್ತಾವ ಒಳ್ಳೆ. ಕೆಲವು ಕೀಟನಾಶಕಗಳು ಸತ್ತೋಕ ಸರ್, ಇವು ರೋಗ ಇರೋದು ಕಂಟ್ರೋಲ್ ಆಕ ಸರ್ ಅವಕ್ಕೆಲ್ಲ, ಅದು ಒಳ್ಳೇದು ಸರ್. ಚಂಜಿಗೆ ಇರುವೆ ಇರೋದು ಒಳ್ಳೇದು ಸರ್. ಯಾವ್ದು ಏನು ನಾಶ ಆಗಂತದ ಏನು? ರೈತ ಮಿತ್ರ ಅಂತೀರ? ರೈತ ಎರೆಹುಳ ಫಸ್ಟ್ ರೈತನ ಮಿತ್ರ ಸರ್. ಇವು ಬಾಕಿ ಇವೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ತಾವ ಸರ್ ರೋಗ ರುಜಿನಗಳಿಗೆಲ್ಲ ಸರ್. ಇರುವೆ ಬಿಡೋದು ಬೇರೆ ತೋಟಕ್ಕೆ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನೀವು ಅದನ್ನ ಮಾಡ್ತೀವಿ? ಇವತ್ತು ಬೆಲ್ಲ ಹಾಕಿ ಹೋಗಿರ್ತೀವಿ ಇಲ್ಲಿ ಪೆಂಡಿ ಮಾಡಿ ಎಷ್ಟಪ್ಪ ಪೆಂಡಿ ಕಟ್ಟಿರ್ತೀವಿ, ಒಂದು ಅಲ್ಲದಲ್ಲೇ ಒಂದ್ ನಾಲ್ಕೈದು ಪೆಂಡಿ ಕಟ್ಟಿರ್ತೀವಿ. ಕಟ್ಟಿರಿ ಬೆಳ ಕಟ್ಟಿಗೆಲ್ಲ ಮುದ್ರಿರ್ತಾವ ಸರ್. ಆಮೇಲೆ ಟಿಲ್ಲರ್ನಗರ ಯಾವ್ದಾದ್ರು ಹಾಕ್ಯನು ನಮ್ಮ ತೋಟಗಳಿಗೆ ಬಿಡ್ತೀವಿ ಸರ್. ಅವನ್ ಕಚ್ಚಲ್ಲ ಕಚ್ಚಲ್ಲ ಸರ್. ಆಮೇಲೆ ಅಳ್ದಿ ಅವಪಾಡಿಗ ಅಳಿಕೆಂತಾವ ಸರ್. ಅವು ಒಂದ್ ನಾಲ್ಕೈದು ಗರೆ ಹೊರೆ ಐತೆ ಕಿರತ ಕಲೆದಲ್ಲಿ ಇಟ್ಟು ಸಾಕು ತೋಟದಂಬ ಇರುವೆ ಅವೆಲ್ಲ ಹಾಕೋ ಸರ್ ಅವಕ್ಕೆ. ಅದಕ್ಕೆ ಏನಕ್ಕೋಸ್ಕರ ನೀವು ಇರುವೆ ಇದ್ರ ಬಗ್ಗೆ? ಇರುವೆ ಚಂಜಿಗೆ ಇರ್ಲೇಬೇಕು ಸರ್, ಇದ್ರು ಒಳ್ಳೇದು ಸರ್. ಅಡಿಕೆ ಇಟ್ಕೊ ಅದ್ ಯಾವಾಗಲೂ ಚಂಜಿಗೆ ನೀವು ಕೇಳಿದ್ರಿ ಸರ್, ನೀವು ಬಹಳ ವರ್ಷದಿಂದ ಕೇಳಿದ್ರಿ ಚಂಜಿಗೆ ಇರ್ಬಿ ಇದ್ದೇ ಇರ್ಬೇಕು ಸರ್. ಒಳ್ಳೇ ಸರ್ ಇದ್ರೆ ಅಡಿಕೆ ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಅದರಿಂದ ಏನ್ ಲಾಸ್ ಏನು ಆಗಿಲ್ಲ ರೈತರಿಗೆ, ಯಾರಿಗೂ ಏನ್ ಲಾಸ್ ಆಗಿಲ್ಲ ಸರ್. ಕೆಲವೊಂದು ತೋಟದಲ್ಲಿ ಸ್ಪ್ರಿಂಕಲ್ ಮಾಡಿದ್ದಾರೆ, ಕೆಲವರು ಡ್ರಿಪ್ ಮಾಡಿದ್ದಾರೆ, ನೀವ್ ಯಾವ ಪದ್ಧತಿ? ನಮ್ದೆಲ್ಲ ನೀರಾವರಿ. ಅದು ಡ್ರಿಪ್ ಮಾಡಿದಾರಲ್ಲ ಒಳ್ಳೆ ಇಳುವರಿ ಬರ್ತ ಸರ್. ಅತಿ ಶೀತ ಆಗಲ್ಲ, ಉಷ್ಣಾಂಶ ಕರೆಕ್ಟ್ ಇರ್ತದೆ. ಅಂದ್ರೆ ಅದರಿಂದ ಏನ್ ತೊಂದರೆ ಏನಿಲ್ಲ ಸರ್. ಸ್ಪ್ರಿಂಕರ್ ಡ್ರಿಪ್ ಅವೆಲ್ಲ ಒಳ್ಳೇವೆ ಸರ್. ನೀವು ಮಾಡಬಹುದಾಗಿತ್ತಲ್ಲ? ನಾವ್ ಮಾಡಬಹುದು ಸರ್, ಮಾಡಲಿಲ್ಲ. ನಮ್ಮಲ್ಲೆಲ್ಲ ನೀರಾವರಿ ಸರ್ ಮಾಡಲಿಲ್ಲ ಸರ್. ಈ ಟೈಪ್ ಸರ್ ಆಗಿರೋದು. ಈ ಅಡಿಕೆಯಲ್ಲಿ ಬೇರು ರೋಗ ಅಂತ ಏನೋ ಬರುತ್ತೆ ಅಂತ ಅಂದ್ರಿ, ಅದು ರೋಗದ ಬಗ್ಗೆ ನೀವೇನ್ ಹೇಳ್ತೀರಿ? ಬೇರೆ ರೋಗ ಅಂದ್ರೆ ಒಳಗಡೆ ಬರ್ತದೆ ಸರ್. ಆ ರೋಗ ಬಂದಾಗ ನಿಮ್ಮ ಕೃಷಿ ಇಲಾಖೆಯಲ್ಲ ಔಷಧಿ ಕೊಡ್ತಾರ ಸರ್. ಔಷಧಿ ಎಲ್ಲ ಹಾಕಿರಿ ಒಂದ್ ಸ್ವಲ್ಪ ಕಂಟ್ರೋಲ್ ಮುಂದ ಸರ್. ಯಾವ ಸಮಯದಲ್ಲಿ ರೋಗ ನೀವು ಎದುರಿಸ್ತೀರಿ? ಜಾಸ್ತಿ ಮಳೆಗಾಲದಾಗೆ ಸರ್ ಬರೋದು. ಈ ಸೀಸನ್ ಕೆಲವೆಲ್ಲ ಸ್ಟಾರ್ಟ್ ಆಗೋದು ಬ್ಯಾಸಿಗೆ ಏನಂತ ಅನ್ಸಲ್ಲ ಸಾಹೇಬ್ರ, ಅದು ಆ ಟೈಪ್ ಅನ್ಸಲ್ಲ ಸರ್. ಮಳೆಗಾಲದಾಗೆ ಅವೆಲ್ಲ ಬರೋದು ಸರ್. ಅವೆಲ್ಲ ಹಂಗಾತು ಹಿಂಗಾತು ಅಂತ ಹೇಳದೆ ಜಾಸ್ತಿ ಮಾಹಿತಿ ಹೇಳದೆ ಮಳೆಗಾಲದಲ್ಲಿ ಸರ್. ಮಳೆಗಾಲ ಪ್ರಾರಂಭ ಆಯ್ತು ಅಂದ್ರೆ ನಿಮ್ಗೆ ಈಗ ಸ್ವಲ್ಪ ಟೆನ್ಷನ್ ಇದೆಯಾ ಸರ್? ಇದೆಯಾ ಸರ್, ನೀವು ಹೇಳ್ದಂಗೆ ನೀರ್ ಬಗ್ಗೆ ಮಾಡೋದು ಮಟ್ಟವು ಅಲ್ಲಿದಾತು ಇಲ್ಲಿದಾತು ಅನ್ಕಂತ ಇವೆ ಸರ್ ಜಾಸ್ತಿ. ಅಂದ್ರೆ ಏನೇ ರೋಗ ಬಂದ್ರು ಕೃಷಿ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಅದಕ್ಕೆ ಸರಿ ಮಾಡ್ತೀರಾ? ಕೇಳ್ತಿರ್ತೀವಿ ಸರ್ ಮಾಹಿತಿ. ಕೇಳಿ ತೋಟಕ್ಕೇನ ಬರ್ತಾರ ಅಧಿಕಾರಿಗಳು? ಬರ್ತಾರ ಸರ್, ಹಂಗೇನಿಲ್ಲ, ಬರ್ತಿರ್ತಾರ ಸರ್. ಬಂದು ಎಲ್ಲ ನೋಡ್ತಾರ ಹಿಂಗಾಯ್ತಿ ಅಂದ್ರೆ. ಮೊನ್ನೆ ಬಂದು ಮೊನ್ನೆ ಹಿಂಗೆ ಸರ್ ಸಿಡ್ಲು ಹೊಡಿತು ಸರ್. ಒಂದೊಂದು ಸಿಡ್ಲು ಹೊಡೆದಾಗ ಒಂದೊಂದು ತೋಟದಾಗ 50 ಮರ ಒಣಕೊಂಡು ಹೋದ ಸರ್. ಅದು ರವಿಗೆ ಸರ್ ಅವಾಗೆಲ್ಲ ಬಂದದ ಸರ್. ಕೆಲವು ಸಿಡ್ಲು ಹೊಡೆದಾಗ ಕೆಲವು ಮರಗಳು ಅರ್ಧದ ಎಕರೆ ಗಟ್ಟೆ ಹೊಡೆದು ಸರ್. ಮುಂಚೆ ಎಲ್ಲ ಬಿಡ ಒಂದ್ ಮರ ಎರಡ್ ಮರ ಮೂರ್ ಮರ ಹೋತು ತೆಗಿ ಮರ ಕುಡಿತು ಆತರ ಈ ತರ. ಈ ಸತಿ ಅರ್ಧದ ಎಕರೆ ಗಟ್ಟಲೆ ಹೊಡೆದು ಸರ್ ಸಿಡ್ಲು. ಅದು ಎಲ್ಲಿಂದ ಬಂತೇನ ಸರ್ ಆತರ ಅನ್ನೋದು ಸರ್ ಈ ಸತಿ. ಅವಾಗ ಮರಗಳನ್ನ ನೀವೇನ್ ಮಾಡ್ತೀರಾ? ಅದನ್ನ ಬಗ್ದು ಇದ್ ಮಾಡ್ತೀವಿ ಸರ್. ಮತ್ತೆ ಆ ಜಾಗದಲ್ಲಿ ಮತ್ತೆ ಬೇರೆ ಮತ್ತೆ ಸುಟ್ಟೆಲ್ಲ ಇದ್ ಮಾಡಿ ಆ ಮಣ್ಪಣ್ಣ ಹಾಕಿ ಸರ್ ಅದ್ರಲ್ಲಿ ಮತ್ತೆ ಗಿಡ ಹಚ್ತೀವಿ ಸರ್. ಅಂದ್ರೆ ಅಡಿಕೆಲ್ ಸ್ವರ್ಗ ರೋಗ ಕೂಡ ಬರುತ್ತೆ ಅಂತ, ಅದು ಏನಾದ್ರು ಬಂದಿದ್ಯಾ? ಅದೇ ಕಂಡಲ್ಲ ಸರ್, ಅಷ್ಟೇ ಕಂಡಲ್ಲ ಕಂಡಲ್ಲ ಸರ್, ಅವೆಲ್ಲ ಕಂಡಲ್ಲ ಸರ್. ಮತ್ತೆ ಅಡಿಕೆ ಎಲ್ಲ ಬೆಳೆದ್ರಿ ಅಂದ್ರೆ ನಿಮ್ಗೆ ವರ್ಷಕ್ಕೆ ಅಂದ್ರೆ ಒಂದು ಎಕರೆಗೆ ಎಷ್ಟು ನೀವು ಇಳುವರಿ ತಗೋತೀರ? ಒಂದೊಂದು ಎಕರೆ ಸರ್ 9 ಕ್ವಿಂಟಲ್ 10 ಕ್ವಿಂಟಲ್. ಕೆಲವು ಬಹಳ ಚೆನ್ನಾಗಿ ಬೆಳೆದಾರ 11 ಕ್ವಿಂಟಲ್ ತಂಗ ಬೆಳೀತಾರ ಒಂದ್ ಅಡಿಕೆ ಸರ್. ಸರ್ ಒಂದ್ ಮರಕ್ಕೆ ಎಷ್ಟು ಕೆಜಿ? ಒಂದ್ ಮರಕ್ಕೆ ಏನಿಲ್ಲ ಅಂದ್ರೆ 2 ಕೆಜಿ ಇಂದ 3 ಕೆಜಿ ಕಟ್ಕೊಂತಾರ ಸರ್. ಅವರೇಜ್ 2 ಕೆಜಿ ಕಟ್ಕೋ ಸರ್, ಒಂದ್ 10 ಕ್ವಿಂಟಲ್ ಲೆಕ್ಕ ಸರ್. ನೀವು ಮಾರ್ಕೆಟ್ ಕೊಡ್ತೀರಾ ಅಥವಾ ನೀವೇ ಚೇಣಿ ಗಿಣಿ ಮಾಡ್ತೀರಾ? ಕೆಲವ್ರು ಅಡಿಕೆ ಕೊಡ್ತಾರೆ, ಕೆಲವ್ರು ಚೇಣಿ ಮಾಡ್ತೀವಿ ಸರ್. ನಾವು ಅಡಿಕೆ ಕೊಡ್ತೀವಿ ಸರ್ 12 ಕೆಜಿ. ಇಲ್ಲಿಗೆ ಬರ್ತಾರೆ? ಇಲ್ಲೇ ಬಂದೆಲ್ಲ ಕಟಾವ್ ಮಾಡ್ಕೊಂಡು ಹೋಗ್ತಾರ ಸರ್. ಖರ್ಚು ಕಳೆದು ಎಷ್ಟು ಉಳಿಯುತ್ತೆ ನಿಮಗೆ? ಉಳಿತೀವಿ ಸರ್, ಮಾಡಿದ್ಗೆ ಒಂದ್ ಅರ್ಧ ಭಾಗ ಅವ್ರಿಗೊಂದು ಕಾಲ್ ಭಾಗ ಉಳಿದ್ರೆ ನಮ್ಗೊಂದು ಅರ್ಧ ಭಾಗ ಉಳಿತೀವಿ ಸರ್. ಮತ್ ನಾವೆಲ್ಲ ಖರ್ಚು ಮಾಡಿದ್ದು ಎಲ್ಲ ಇದ್ ಮಾಡ್ಬೇಕಲ್ಲ ಸರ್. ತೋಟಕ್ಕೆ ಗೊಬ್ಬರ ಗೋಡು ಎಲ್ಲ ಹಾಕ್ಸ್ಬೇಕಲ್ಲ. ಒಂದ್ ಎಕರೆ ಹಾಕಿಸ್ತೀವಿ ಅಂದ್ರೆ ಒಂದು 3 ಎಕರೆ ದರಂಗ್ ಕೊಟ್ಟಿಗೆ ಗೊಬ್ಬರ ಬೇಕು ಸರ್. 8,000 ರೂಪಾಯಿ, ಅದೇ 24,000 ರೂಪಾಯಿ. ಕುರಿ ಗೊಬ್ಬರನು ಹಾಕ್ಸ್ತಾರೆ ಅಂತಾರೆ? ಕುರಿ ಗೊಬ್ಬರ ಒಂದ್ ಚೀಲಕ್ಕೆ 125 ರೂಪಾಯಿ. ಒಂದ್ ಕುರಿ ಗೊಬ್ಬರ ಹಾಕ್ಸ್ಬೇಕು ಅಂದ್ ಸರ್ ಒಂದ್ ಎಕರೆಗೆ ಖರ್ಚು ಸುಮಾರು 15-20,000 ರೂಪಾಯಿ ಖರ್ಚು ಬರ್ತದೆ ಸರ್. ಅದು ಖರ್ಚು ಬರಲ್ಲ ಅಂತ ಯಾವಾಗಲ್ಲ ಸರ್. ಅಂದ್ರೆ ಇತ್ತೀಚಿನ ದಿನದಲ್ಲಿ ಕೂಲಿ ಆಳುಗಳು ಸಿಗೋದು ಭಾರಿ ಕಡಿಮೆ, ನೀವ್ ಏನ್ ಮಾಡ್ತೀರಾ ಅಂತ? ನಾವು ದನಿ ಗೊಬ್ಬರ ಇವೆಲ್ಲ ಹಾಕ್ಸ್ತಾ ಕೂಲಿ ಆಳುಗಳಲ್ಲಿ ಹಾಕ್ಸ್ತೀವಿ ಸರ್. ಹಾಕ್ಸಿನ ಮಿಷಿನ್ ನೋಡ್ಸ್ಕೊಂತ ಇರ್ತೀವಿ ಸರ್. ಮಿಷಿನ್ ಅಂದ್ರೆ ಯಾವ್ದು? ಇದು ಟ್ರ್ಯಾಕ್ಟರ್ ಬಳಸ್ತೀವಿ, ರೋಟ್ರಿ. ಇದ್ರ ಬೋಚಾರ್ ಅಂತ ಬಂದಿ ಉಲ್ಲೊಡೆಯ ಸರ್. ಅದು ಇಲ್ಲದ್ರೆ ಬ್ಯಾಲ್ಟ್ ಹಾಕಿ ಕೃಷಿ ಇಲಾಖೆ ಕೊಡ್ತಾರ ಸರ್, ಅದು ಮಾಡಿಸ್ತೀವಿ ಸರ್. ಈ ಒಟ್ಟಿಗೆ ರೌಂಡ್ ಅಪ್ ಕಮ್ಮಿ ಮಾಡ್ಕೋಬೇಕು ಸರ್. ನಾವ್ ಯಾಕೆ ಅಲ್ಲಿ ತೋಟಗಳಿಗೆ ಸರ್ ಭೂಮಿ ಫಲವತ್ತತೆ ಹಾಳಾಗುತ್ತೆ, ಅದು ಎಲ್ಲ ಇದ್ ಮಾಡ್ಬೇಕು ಸರ್. ಮರ ಉಳ್ಡೋಕೋವೆ. ಇವತ್ತೆಲ್ಲ ಹೊಡೆದು ಬಂದ್ವಿ ಹಳೆ ತೋಟಕ್ಕೆ ಅಂದ್ರೆ ಸರಿಯಾಗಿ ಒಂದ್ 15 ತಿಂಗಳ ಮುಂದೆ ಗಾಳಿ ಬಂತು ಅಂದ್ರೆ ಸರ್ ಹೋಗಿರ್ತೀವಿ, ಗಾಳಿ ಬಂತು ಅಂದ್ರೆ 15-20 ಮರ ಉಳ್ಡೋಗಿರ್ತಾರೆ ಸರ್. ರೌಂಡ್ ಅಪ್ ಹೊಡೆದಿದ್ಕೆ ಮೊನ್ನೆ ಆತರ ಬದುಕಾಗಿ ಸರ್. ನಮ್ಗೆಲ್ಲ ಅನುಭವ ಕೊಟ್ಟಿದೀವಿ ಸರ್. ಒಂದೊಂದು ತೋಟ 1-2 ಎಕರೆಗೆ 25 ಮರ ಉಳ್ಡೋಗಿ ಸರ್. ಹಂಗ ಉಳ್ಡು 2 ಸತಿ ಉಳ್ಡೋದ್ರೆ ಅಲ್ಲಿ ವಿಪರೀತ ಗಿಡ ಅಲ್ಲೇ ನಾಶ ಸರ್. ಮತ್ತೆ ಈ ಗಿಡ ನಾವ್ 1 ಸತಿ ನಾವೇ ಮೆತ್ತಗೆ ಆಗಿರ್ತೀವಿ ಸರ್. 25 ವರ್ಷ ತೋಟ ಬರತ್ತೀಗ ಆ ಗಿಡ 50 ಗಿಡ ಹೋಗಿರ್ತಾವೆ. ಎಲ್ ಟೈಮ್ ಹಂಗ ಓದ್ವು ಅಂದ್ರೆ ಮತ್ ನಾವ್ 1 ಸತಿ ನಾವೇ ಮೆತ್ತಗೆ ಆಗಿರ್ತೀವಿ ಸರ್. ಎಷ್ಟು ವರ್ಷಕ್ಕೊಂದ್ಸಲ ಗಿಡಗಳನ್ನ ಕಟ್ ಮಾಡ್ತೀರ? ಅವು ಓದದಂಗ ತೆಗಿತೀವಿ ಸರ್. ಗಿಡಗಳ ಮುಂಡಿ ರೋಗ ಬಂದಾಗ ಈ ಗಾಳಿ ನೋಡಿ ಎಲ್ಲ ಬಂದಿರುತ್ತೆ. ಓನಾಗ ಇನ್ನೇ ನಾವು ಕಟಾವ್ ಮಾಡಿಕೋ ಬಗಿಬೇಕು ಮತ್ತೆ ಹಸ್ತಿರ್ಬೇಕು ಸರ್. ಅದ್ ಮಾಡ್ಲೇಬೇಕು ಸರ್. ಬಿಡಂಗಿಲ್ಲ ನಿರಂತರವಾಗಿ ಕೆಲ್ಸ ಸರ್ ತೋಟದಲ್ಲಿ, ಏನು ಬಿಡಂಗಿಲ್ಲ ತೋಟಗಳಾಗಿ. ಒಟ್ಟಲ್ಲಿ ಅಷ್ಟೇ ಆದಾಯ ಇದೆ. ಆದಾಯ ಐತೆ, ಆದಾಯ ತಕ್ಕಂತೆ ಖರ್ಚು ಹಂಗೆ ಸರ್. ಮಾಡ್ಕೊಂತ ಹೋಗ್ತಿರ್ಬೇಕು, ನಾವು ನಿಲ್ಸಂಗಿಲ್ಲ ಸರ್ ನಿರಂತರವಾಗಿ. ಇವತ್ತು 25 ಮರ ಬಿದ್ವಾ, ಇನ್ನೊಂದು ವಾರದೊಳಗ ಅವೆಲ್ಲ ರೆಡಿ ಮಾಡಿ ಮತ್ತೆ ಗಿಡ ಹಚ್ಚಿ ಸರ್ ಕಡ್ದೆಲ್ಲ ಎತ್ಕೊಂಡ್ಬಂದು. ಯಾವ್ದು ಸಮಸ್ಯೆ ಇಲ್ಲ ಅಂದ್ರೆ ನಿಮಗೂ ಒಳ್ಳೆ ಚೆನ್ನಾಗಿ ಹಿಂಗೆ ರೋಗ ಈ ಗಾಳಿ ಮಳೆ ಸಿಡ್ಲು ಹೊಡಿಯೋದು ಎಲ್ಲ. ಮೊನ್ನೆ ಪಾಪ ಸಿಡ್ಲು ಹೊಡೆದು ಬಾಳ ಮರಗಳು ಹೋಗ್ಬಿಡು ಸರ್. ರೈತರವೆಲ್ಲ ಬಾಳ ಅನ್ನೋತಾಗ್ಯಾವ ಸರ್. ಅಲ್ಲದಲ್ಲದಲ್ಲದಲ್ಲ ತೆಂಗಿನ ಮರನೇ ಉಳ್ಕೊಂಡಿದಾವೆ. ಅಡಿಕೆ ಮರ ಅಂತೂ ವಿಪರೀತ ಮರ ಹೋಗಿದೆ ಬಿಡ್ರಿ ಸರ್. ಹೇಳಂಗಿಲ್ಲ, ನಿಮ್ ತೋಟದಲ್ಲಿ ತೆಂಗಿನ ಮರನೇ ಇಟ್ಟಿದ್ರ? ಅಡೆ ಸಾಲ ಹಚ್ಚಿ ಸರ್. ಹೊಸ್ತಾಗ ಅವು ಬಿಡಲ್ಲ, ಅವ್ರ ಜೊತೆಗೆ 4 ಮರ ಅದು ಉಳ್ಕೊಂತು ಅಂದ್ರೆ ಒಂದ್ 15 ಮರ ಬಚ್ಕೊಂಡೋಗಿರ್ತದೆ ಕಿರದಾಯದಲ್ಲಿ. ಆ ಟೈಪ್ ಆಗಿರುತ್ತೆ ಸರ್. ಒಟ್ಟಿನಲ್ಲಿ ತಾವು ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ, ಏನ್ ಹೇಳ್ತೀರಾ? ತೋಟ ರೈತರಿಗೆ ಮಿತ್ರನೇ ಸರ್, ಒಳ್ಳೇದೇ ಸರ್. ರೈತರ ಬಗ್ಗೆ ಏನಿಲ್ಲ ಸರ್. ನಾವು ನಿರಂತರವಾಗಿ ಮಾಡ್ಕೊಂತ ಹೋಗ್ತಿರ್ತೀವಿ. ಇವತ್ತಿನ ಖರ್ಚಿನೊಳಗೆ ಮೇಂಟೈನ್ ಹಾಕ್ಯಂತ ಹೋಗ್ಸೋದ್ ಒಳ್ಳೇದೇ ಸರ್. ಇದರಿಂದ ಏನು ಹಾಳಾಗಂತದೇನಲ್ಲ ಸರ್. ತಾವೆಷ್ಟು ಜನ ಮನೇಲಿ ಇರೋದು? ನಾವು 4 ಸರ್. ನೀವು? ನಮ್ಮ ಮಕ್ಕಳು, ನಮ್ಮ ಹೆಂಡರು ಎಲ್ಲರೂ ಕೃಷಿನೇ ಮಾಡ್ತೀವಿ ಸರ್. ನಾವು ಹುಟ್ಟಿದ ಕೃಷಿನೇ ಸರ್ ಮಾಡ್ಕೊಂಬರ್ದು. ಮಕ್ಕಳಿಗೇನು ಓದಿಸಿಲ್ಲ? ಓದಿಸಿ ಸರ್. ಅವ್ರು ಓದಿಸಿದ್ರು ಇದನ್ನೇ ಅನುಸರಿಸ್ತಾರೆ. ಇದನ್ನೇ ಅನುಸರಿಸ್ತಾರೆ ಸರ್. ಒಳ್ಳೇದು ಭೋಜನ ಅವರೇ, ತಾವು ಇದುವರೆಗೂ ಅಡಿಕೆ ಕೃಷಿ ಬಗ್ಗೆ ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿಯನ್ನ ತಾವು ಮಾಡಿಕೊಟ್ಟಿದ್ರಿ. ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅಡಿಕೆ ಕೃಷಿಯ ಅನುಭವ ಈ ಕುರಿತು ಭದ್ರಾವತಿ ತಾಲೂಕು ಅರಕೆರೆ ಗ್ರಾಮದ ಭೋಜಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಈಗ ಕಡೂರು ತಾಲೂಕು ಬ್ಯಾಗಡಿಹಳ್ಳಿಯ ಕರಿಯಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ.

ಕಡೂರು ತಾಲೂಕು ಬ್ಯಾಗಡೆಹಳ್ಳಿಯ ಕರಿಯಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು.